ಅಂತ ತರಹೈಕಿಯ ಐದ ಉರಹಿನ್ ಬಲನ್ನೀಯಾ ಮಾನಂ ಇದಾವಾಗಿ ತವ ಆದರಿ ಕಿಲ್ಲಿ ಬಿನ ಸಕ್ತಿ ತೇನೆದಿಯಾ ಆಹಾಮಾಗಿ ಇಂಕ ತರಹೈಕಿಯ ಐದ ಉರಹಿನ್ ಬಲನ್ನೀಯಾ ಮಾನಂ ಇದಾವಾಗಿ ತವ ಆದರಿ ಕಿಲ್ಲಿ ಬಿನ ಸಕ್ತಿ ತೇನೆದಿಯಾ ಕಾಲೆ ಅಪ್ಪಿದೆನ್ನ ಮೇವಾಗೆ ಮೈ ಅಮನ ಪವಿ ಇನ್ನವಾಲಿ ಆಯೆ ಪೆರವಾಗೆ ಯಾಲು ವೇಲ ಒಂದ ಮಲ್ವಾಗೆ ಇನ್ನವಾ ಕುಡಿಕಾಲೆ ಅಪ್ಪಿದೆನ್ನ ಮೇವಾಗೆ ಮೈ ಅಮನ ಪವಿ ಇನ್ನವಾಲಿ ಆಯೆ ಪೆರವಾಗೆ ಯಾಲು ಮಾನಂ ಇದಾವಾಗಿ ತವ ಆದರಿ ಕಿಲ್ಲಿ ಬಿನ ಸಕ್ತಿ ತೇನೆದಿಯ ಸಂದು ತಿಬು ನಂಗೆದ ಅಪದೆನ್ನಾಗೆ ಆದರೆ ಕಿಸಿದಾಕ ಅಡುವಿಲ ನೇ ಮಾಸಿತೆ ಕಲವಲ್ವಾಗೆ ಸಾಗರೆ ಅಮನ ಪಿಂ ಸಂದು ತಿಬು ನಂಗೆದ ಅಪದೆನ್ನಾಗೆ ಆದರೆ ಕಿಸಿದಾಕ ಅಡುವಿಲ ನೇ ಮಾಸಿತೆ ಕಲವೆಲ್ವಾಗಿ ಸಾಗರಿ ಓ ಆಮಗೆ ಎಂತ ತರಹೈಕಿಯ ಐದ ಉರಹಿನ್ ಬಲನ್ನೀಯ ಮಾನಂ ಇದಾವಾಗಿ ತವ ಆದರಿ ಇಲ್ಲಿ ಬಿನ ಸಕ್ತಿ ತೇನೆದಿಯ ಆಮಗೆ ಎಂತ ತರಹೈಕಿಯ ಐದ ಉರಹಿನ್ ಬಲನ್ನೀಯ ಮಾನಂ ಇದಾವಾಗಿ ತವ ಆದರಿ ಕಿಲ್ಲಿ ಬಿನ ಸಕ್ತಿ ತೇನೆದಿಯ